ದ್ವೈತ ಪ್ರಪಂಚದ ಸತ್ಯತಾನ ಯಾರು ಕಳ್ಕೊಂಡಿದ್ದಾರೆ? ದ್ವೈತ ಪ್ರಪಂಚ ಅಂದ್ರೆ ನಾಮರೂಪದ ಜಗತ್, ನಾಮರೂಪಗಳು ಇವು ಕಪೋಲ ಕಲ್ಪಿತ, ಇವು ತ್ರಿಕಾಲ ಅಬಾಧಿತ ಸತ್ಯಗಳಲ್ಲ. ಆದ್ದರಿಂದವಾಗಿ ಕ್ಷಣಿಕವಾದ ನಾಮರೂಪಗಳ ಈ ಜಗತ್ತು ಇದು ಯಾವ ಸತ್ಯತೆಯನ್ನು ಹೊಂದಿಲ್ಲ ಅನ್ನೋ ಲೆಕ್ಕಕ್ಕೆ ತಗೋಬಾರ್ದು ಅಂತ. ಇನ್ನು ನಮಗೆ ಲಭ್ಯ ಇದ್ದದ್ದು ಯಾವ್ದು? ಇನ್ನ ಈ ಜಗತ್ತು ಒಂದು ಲಭ್ಯ ಇಲ್ಲ, ಇನ್ನು ಲಭ್ಯ ಇದ್ದದ್ದು ಯಾವ್ದು? ನಮಗೆ ವ್ಯಾವಹಾರಿಕ ಜಗತ್ತಂತೂ ಹೋಯ್ತು, ನಮಗಿದ್ದು ಪರಮಾತ್ಮ. ಅಲ್ಲಿ ತ್ರಿಕಾಲ ಬಾಧಿತ ಸತ್ಯ ಮಣ್ಣು ಇದ್ದಂತೆ, ಘಟವು ಹೇಗೆ ಬಾಧಿತವೋ ಹಾಗೆ ಈ ನಾಮರೂಪಗಳು ಬಾಧಿತವೋ ಹಾಗೆ ಈ ಜಗತ್ತು ಬಾಧಿತ. ಅಬಾಧಿತವಾದದ್ದು ಯಾವುದು ಅಂತಂದ್ರೆ, ಇಲ್ಲಿ ಹೇಗೆ ಮಣ್ಣು ಅಬಾಧಿತವೋ ಹಾಗೆ ಅಲ್ಲಿ ಆತ್ಮ ಅಬಾಧಿತ. ಸೊ ಬಾಧಿತಗಳ ಮಧ್ಯದಲ್ಲಿಂದ ಅಬಾಧಿತವನ್ನ ವಿಂಗಡಿಸಿ ಗುರುತಿಸಬೇಕು. ಇದು ಜ್ಞಾನ, ಇದು ಪ್ರಾಕ್ಟೀಸ್ ವಿಷಯ ಅಲ್ಲ, ವಿಜ್ಞಾನ. ಚಹಾ ಪುಡಿಯೊಳಗೆ ಇತ್ತೀಚೆಗೆ ವುಡ್ ಪೌಡರ್ ಮಿಕ್ಸ್ ಮಾಡ, ಈಗ ವುಡ್ ಪೌಡರ್ ಬೇರೆ ಮತ್ತು ಚಹಾ ಪುಡಿ ಬೇರೆ ಅನ್ನೋದನ್ನ ಜ್ಞಾನದಿಂದ ಬೇರ್ಪಡಿಸೋಣ. ಮಾಡಿ ಏನಾರ ಮಾಡಿ ಮಾರ ಮೊದ್ಲು ಎರಡನ್ನು ಬೇರೆ ಮಾಡ ಕ್ಯಾನ್ಸಲ್ ಆಗ್ತದೆ. ಎರಡು ಬೇರೆ ಬೇರೆ ಮಾಡ, ಹೆಂಗ್ ಮಾಡೋದು? ಜ್ಞಾನದಿಂದ. ನೀನು ಪ್ರಾಕ್ಟಿಕಲ್ ಆಗಿ ಭೌತಿಕವಾಗಿ ಅದನ್ನು ಏನ್ ಮೆಥಡ್ಸ್ ಮಾಡ್ತೀವಿ ಮಾಡು, ಎರಡನ್ನು ಬೇರೆ ಮಾಡು, ಸಾಧ್ಯ ಇದೆ. ಇಲ್ಲೇನು ಒಂದಾಗಿದೆ, ಇದನ್ನು ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ, ಇದರ ಜ್ಞಾನದಿಂದಲೇ ಬೇರ್ಪಡಿಸ್ಬೇಕು. ಒಂದು ಭಾಗ ನೀತಿ ನೀತಿ, ಒಂದು ಭಾಗ ಇತಿ ಅನ್ನುವಂತ ಉಪದೇಶದ ಒಂದು ಮಾರ್ಗದರ್ಶನದಲ್ಲಿ ಇವು ಯಾವಾಗ ಬೇರ್ಪಡ್ತಾವೋ ಆವಾಗ ಏನು ಉಳಿತದೆ? ಕೇವಲ ಅಲ್ಲಿ ಹೇಗೆ ರಜ್ಜು ಮಾತ್ರ ಉಳಿದಿದೆ, ಅಲ್ಲಿ ಹೇಗೆ ಚಿನ್ನ ಮಾತ್ರ ಉಳಿದಿದೆ ನಾಮರೂಪ ಬೇರ್ಪಡಿಸಿದ ನಂತರ, ಹಾಗೆ ಆತ್ಮ ಮಾತ್ರ ಉಳಿತದೆ. ಆದ್ದರಿಂದ ಯಾರು ರಾಗ ಭಯ ಕ್ರೋಧಗಳನ್ನು ದೂರ ಆಗಿದ್ದಾರೋ, ಸರ್ವದಾ ಮುನಿವಿಹಿ ಮನ್ನನ ಶೀಲೈಹಿ ವಿವೇಕಿವಿಹಿ ವೇದ ಪಾಲಗಳಿಗೆ ಅವಗತ ವೇದಾರ್ಥ ತತ್ವಿಹಿ ಜ್ಞಾನಿವಿಹಿ ನಿರ್ವಿಕಲ್ಪ, ಎಲ್ಲ ವಿಶೇಷಣಗಳು ನೋಡಿ, ಜ್ಞಾನಿಗಳು ಜ್ಞಾನಿಗಳಾಗಿದ್ದಾರೆ, ಅವಗತ ವೇದಾರ್ಥ ತತ್ವಜ್ಞಾನ ಹೊಂದಿದ್ದಾರೆ, ವೇದ ಪಾಲಗಳಿಗೆ ವೇದವನ್ನ ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ, ವಿವೇಕಿವಿಹಿ ಎಂಥವರಿಂದ ವಿವೇಕಿಗಳಾದವರಿಂದ, ಹೌದ ಮನನಶೀಲಿ ಮನನಶೀಲ ಮಾಡುವವರಿಂದ, ಇವೆಲ್ಲ ಒಂದೇ ಪದಕ್ಕೆ ವಿಶೇಷಣಗಳು. ನಿರ್ವಿಕಲ್ಪ ಸರ್ವ ವಿಕಲ್ಪ ಶೂನ್ಯ ಅಯಮಾತ್ಮ ದುಷ್ಟ, ಈ ಆತ್ಮನಿಗೆ ಎಷ್ಟು ವಿಶೇಷಣಗಳು, ಎಂಥ ಆತ್ಮ ಇವನು, ಎಂಥ ಆತ್ಮ ಸರ್ವ ವಿಕಲ್ಪ ಶೂನ್ಯ ಆತ್ಮ ನಿರ್ವಿಕಲ್ಪ ಆತ್ಮ ಜ್ಞಾನಿ ಬಿಹಿ ಆತ್ಮ ಅವಗತ ವೇದಾರ್ಥ ತತ್ವ ಹಿ ಆತ್ಮ, ಇಂಥ ಆತ್ಮ, ಇಂಥ ಆತ್ಮನನ್ನ ದುಷ್ಟ ಅವನು ಕಂಡ್ಕೋತಾನೆ. ಯಾರು ಭೀತರಾಗ ಭಯ ಕ್ರೋಧ ಅವನು ಕಂಡ್ಕೋತಾನೆ, ಅವನು ಗುರುತಿಸ್ತಾನೆ. ಜ್ಞಾನದ ವಿಷಯವಾಗಿದ್ದರಿಂದ ಕಿಂಚಿತ್ ನೋಟ್ಸ್, ಇದು ಜ್ಞಾನದ ವಿಷಯವಾಗಿದ್ದರಿಂದಾಗಿ ಜ್ಞಾನಕ್ಕೆ ಅವಶ್ಯಕವಾದಂತಹ ಮಾಧ್ಯಮ ಏನು ಅಂತಂದ್ರೆ ಜ್ಞಾನವನ್ನು ಉಂಟು ಮಾಡುವಂತಹ ಪ್ರಮಾಣ. ಸೊ ವೇದಾಂತ ಶಾಸ್ತ್ರದಲ್ಲಿ ಅತಿ ಪ್ರಮುಖವಾದ ಅಂಶ ಪ್ರಮಾಣ. ದ್ವೈತಿ ಅದ್ವೈತಿ ಇಷ್ಟಾದ್ವೈತಿ ಶಕ್ತಿಷ್ಟಾದ್ವೈತಿ ಎಲ್ಲರ ಮುಖದಲ್ಲಿಯೂ ಆತ್ಮ ಪರಮಾತ್ಮ ಆತ್ಮ ಪರಮಾತ್ಮ ಶಬ್ದಗಳು ಇದ್ದೇ ಇರ್ತಾರೆ. ಅಷ್ಟಕ್ಕೆ ನೀವು ಪ್ರಮಾಣವಾದಾವ ಇಲ್ಲ, ಆ ಪ್ರಮಾಣಗಳನ್ನ ಪ್ರಯೋಗ ಮಾಡುವ ಕಲೆ. ಪ್ರಮಾಣವನ್ನ ಪ್ರಯೋಗ ಮಾಡುವಂತಹ ಕಲೆ ಅಂದ್ರೆ ಮೆಥಡಾಲಜಿ ಅಂತ ಕರೀತೀವಿ, ಸಂಪ್ರದಾಯ. ಅದು ಸಂಪ್ರದಾಯದಲ್ಲೇ ಬರುತ್ತೆ, ಗೊತ್ತಲ್ಲ. ಸೊ ಇವೆಲ್ಲ ಲಭ್ಯ ಇದ್ದದ್ದಾದ್ರೆ ಅವನಿಗೆ ತತ್ವಜ್ಞಾನ ಉಂಟಾಗುತ್ತದೆ. ಆ ತತ್ವ ಆದ್ರೂ ಹೇಗಿದೆ? ಪ್ರಪಂಚ ಉಪಶಮ ಆಗಿದ್ದು ಭಾಷೆ ಆಗಿದೆ. ಪ್ರಪಂಚವು ಶಾಂತ, ನಾಮರೂಪದ ಪ್ರಪಂಚವು ಶಾಂತವಾಗಿದೆ. ಆ ಉಪಶಮ ಅನ್ನೋ ಶಬ್ದಕ್ಕೆ ಅರ್ಥ ಕೊಡ್ತಾರೆ ದ್ವೈತ ಭೇದ ವಿಸ್ತಾರ ಪ್ರಪಂಚ, ತಸ್ಯ ಉಪಶಮ ಅಭಾವ ಇದೆ. ಏನದು? ಇಡೀ ಪ್ರಪಂಚವು ದ್ವೈತದಿಂದ ಕುಡಿತಾಗಿದೆ, ಆ ದ್ವೈತ ಪ್ರಪಂಚವು ಶಾಂತವಾಗಿದೆ. ಅಂದ್ರೆ ಏನು ಶಾಂತ ಆಗ್ಬೇಕಂದ್ರೆ ಅಭಾವ, ಅದು ತನ್ನ ಸತ್ಯತ ಕಳ್ಕೋಬೇಕು. ಅಭಾವ ಅಂದ್ರೆ ಏನು? ಇಲ್ಲವಾಗ್ಬೇಕು ಅಂತಲ್ಲ, ನಾನ್ ಎಕ್ಸಿಸ್ಟೆನ್ಸ್ ಆಗ್ಬಿಡ್ಬೇಕು ಅಂತ ಅರ್ಥ ಅಲ್ಲ. ವೃಕ್ಷ ಇದೆ, ಇದು ಇದು ತ್ರಿಕಾಲ ಬಾಧಿತ ವಸ್ತು ಅಲ್ಲ ಅಂದ್ಮೇಲೆ ನಮ್ಗೆ ಗೊತ್ತಾಯ್ತೀಗ ಅದ್ರ ವೃಕ್ಷ ಏನಾಗ್ಬಿಡ್ಬೇಕು? ಹೋಗ್ಬೇಕು. ಅಲ್ಲಲ್ಲ, ಅದು ಸತ್ಯ ಇಲ್ಲ, ಅದಕ್ಕೆ ಹೋಗ್ಬೇಕು. ಹೋಗೋದಿಲ್ಲ, ಯಾಕೆ? ಸೃಷ್ಟಿ ಮಾಡಿದ್ ನಾನಲ್ಲ, ಅದನ್ನು ಸೃಷ್ಟಿ ಮಾಡಿದ್ದು ನಾನಲ್ಲ. ನನ್ನ ಮಗನಿಗೆ ಹೋಗೋದ್ರೆ ಹೋಗೋದು ನಾವ? ನಾನು ಸೃಷ್ಟಿ ಮಾಡ್ಯಾನ ಇಲ್ಲ ಅವನನ್ನು? ನಾನೇ ಸೃಷ್ಟಿ ಮಾಡಿದ ಅವನನ್ನ. ಹೋಗೋದು ಹೋಗೋದಿಲ್ಲ, ಈಗ ನನಗೆ ಹೋಗಂತ ನಾವು ಹೋಗೋದಿಲ್ಲ. ಇನ್ನು ಆ ವೃಕ್ಷಕ್ಕೆ ಹೋಗೋದು ಹೆಂಗ ಹೋಗ್ತದೆ? ಅದು ಈಶ್ವರ ಸೃಷ್ಟಿ, ಇದು ಜೀವ ಸೃಷ್ಟಿ. ಇಷ್ಟ ಅನಿಷ್ಟ ಬೇಕು ಬೇಡ ಒಳ್ಳೇದು ಕೆಟ್ಟದ್ದು ಧರ್ಮ ಧರ್ಮ ಇದೆಲ್ಲ ಜೀವ ಸೃಷ್ಟಿ. ಇದು ನಮ್ಮ ಕಪೋಲ ಕಲ್ತಿದ್ದು ಬರ್ತದೆ. ಧರ್ಮ ಧರ್ಮ ಪಾಪ ಪುಣ್ಯ ಮಾಡಬೇಕು ಮಾಡಬಾರ್ದು ಕರ್ಮ ಕರ್ಮ ಎಲ್ಲ ನಮ್ಮ ಕಪೋಲದಿಂದ ಬಂದಷ್ಟೇ ಇಲ್ಲ. ಈಶ್ವರ ಸೃಷ್ಟಿಯೊಳಗೆ ಯಾವ ಇಲ್ಲ. ಈಶ್ವರ ಸೃಷ್ಟಿಯೊಳಗೆ ತ್ಯಾಗ ಇದೆ, ಈಶ್ವರ ಸೃಷ್ಟಿಯೊಳಗೆ ನಿಯಮಗಳಿವೆ, ಲಾಸ್ ಇವೆ, ತ್ಯಾಗ ಇದೆ, ಕರ್ತವ್ಯದ ಕ್ಷಣಗಳಿವೆ. ವಾಯು ಅಗ್ನಿ ಆಕಾಶ ಎಲ್ಲ ತಮ್ಮ ತಮ್ಮ ಕರ್ತವ್ಯದಲ್ಲಿ ಸ್ಥಿರವಾಗಿರ್ತಾರೆ. ಅದು ಈಶ್ವರ ಸೃಷ್ಟಿ, ಇದು ಸುಂದರವಾದ ಸೃಷ್ಟಿ. ಸೊ ಇಲ್ಲೇನಾಗಿದೆ ಅಂತಂದ್ರೆ ನಮ್ಮಲ್ಲಿ ಕೂಡ ಅದೇ ಇದೆ, ನಮ್ಮಲ್ಲಿ ಕೂಡ ಅದೇ ಶುದ್ಧವಾದ ಪ್ರೀತಿನೇ ಇದೆ. ದುರ್ದೈವ ಏನಂತಂದ್ರೆ ಅದು ಏನಾಗಿದೆ, ಕಲುಷಿತವಾಗುತ್ತೆ, ಬೆರ್ತೋಗಿ ಅಜ್ಞಾನ ಅವಿವೇಕದಿಂದ. ಹೀಗಾಗಿ ಇವನು ಯಾವನು? ಜ್ಞಾನಿ ಇದ್ದಾನೆ. ಪ್ರಪಂಚ ಉಪಶಮ ಪ್ರಪಂಚ ದ್ವೈತ ಭೇದಿಸ್ತಾರ ತಸ್ಯ ಉಪಶಮ ಅಭಾವ. ಯಾಕೆಂದ್ರೆ ಅಭಾವ ಅಂತ ಅರ್ಥ ಕೊಟ್ಟರು. ಉಪಶಮ ಅಂದ್ರೆ ಅಭಾವ, ಅಭಾವ ಅಂದ್ರೆ ಮತ್ತೆ ನೀವೆಲ್ಲ ನಾನ್ ಎಕ್ಸಿಸ್ಟೆಂಟ್ ಅಂತ ನಿರ್ಣಯ ಬರ್ತದೆ. ಸೊ ಮತ್ತೆ ಸುಳ್ಳಬೇಕಾಗ್ತದೆ. ಇದು ಇದು ಅಭಾವ ಇದೆಯಾ? ಇದು ಅಭಾವ ಅಂದ್ರೇನು? ಭಾವ ಅಭಾವ ಅರ್ಥ ಅಲ್ಲ ಇದು. ಇದು ನಾನ್ ಎಕ್ಸಿಸ್ಟೆಂಟ್ ಒಂದು ಅರ್ಥ ಅಲ್ಲ. ಮತ್ತೇನು? ತನ್ನ ಸತ್ಯತಾ ಕಳ್ಕೊತು. ದ್ವೈತ ಉಪಶಮ ಅಭಾವ ಎಸ್ಮಿನ್ ಸ್ವ ಆತ್ಮ ಪ್ರಪಂಚ ಉಪಶಮ ಅಥ ಇವ ಅದ್ವಯ. ಆದ್ದರಿಂದ ಇದು ಅದ್ವಯವಾಗಿದೆ. ವಿಗತ ದೋಷೈ ಇವ ಪಂಡಿತೈ ವೇದಾಂತ ತತ್ವರಿಗೆ ಸನ್ಯಾಸಿ ಅಯಮಾತ್ಮ ದ್ರಷ್ಟು ಶಕ್ತ ನಾನೇಗಿ. ಇದು ಆ ಅವರು ಮಾತ್ರ ಇದನ್ನು ಗುರುತಿಸಾಧ್ಯ. ಯಾರು? ಎಲ್ಲದರಲ್ಲಿಯೂ ಕೂಡ ನಾನು ನನ್ನದು ಅನ್ನುವ ಬುದ್ಧಿಯನ್ನು ಬಿಟ್ಕೊಟ್ಟಿದ್ದಾರೋ ಸನ್ಯಾಸಿಗಳು. ಅಯಮಾತ್ಮ ದ್ರಷ್ಟು ಶಕ್ಯ, ಅವರಿಂದ ಈ ಆತ್ಮನನ್ನು ಗುರುತಿಸಲಿಕ್ಕೆ ಸಾಧ್ಯ. ನ ಅನ್ಯೇಗಿ, ಯಾರು ಅನ್ಯರು? ಅನ್ಯರು ಅಂದ್ರೆ ರಾಗಾದಿ ಕಲುಷಿತ ಚೇತೋಭಿಗಿ. ಯಾರು ರಾಗದ್ವೇಷಾದಿಗಳಿಂದ ಕಲುಷಿತಗೊಂಡಿದ್ದಾರೋ ಸ್ವಪಕ್ಷಪಾತದರ್ಶನಿಗೆ ತಮ್ಮ ತಮ್ಮ ತಮ್ಮ ತಮ್ಮ ತಮ್ಮ ಗುಂಪುಗಳ ಮಾಡಿಕೊಂಡಿದ್ದಾರೋ ತಾರ್ಕಿಕರಾಜನಿಗೆ ಆದರೂ ತರ್ಕವನ್ನು ಉಪಯೋಗ ಮಾಡ್ತಾ ಇರ್ತಾರೆ. ಇಂಥವರಿಂದ ಇದನ್ನು ಗುರುತಿಸಲಿಕ್ಕೆ ಆಗೋದಿಲ್ಲ. ಇದು ಅಭಿಪ್ರಾಯ. ಲಾಜಿಕ್ ಇಸ್ ಆಲ್ವೇಸ್ ಯೂಸ್ಡ್ ಇನ್ ದಿ ರೆಫರೆನ್ಸ್ ಆಫ್ ನೇಮ್ಸ್ ಅಂಡ್ ಫಾರ್ಮ್ಸ್. ಆತ್ಮನಲ್ಲಿ ಲಾಜಿಕ್ ಉಪಯೋಗ ಬರುವುದೇ ಇಲ್ಲ. ಏನ್ ನಾವು ಲಾಜಿಕ್ ಉಪಯೋಗ ಮಾಡಿದ್ರು ಕೂಡ ನಾವು ವ್ಯಾವಹಾರಿಕವಾಗಿ ಭೌತಿಕವಾಗಿ ಜಾಗತಿಕವಾಗಿ ನಾವು ಈ ಉಪಯೋಗ ಮಾಡ್ತೀವಿ ಲಾಜಿಕ್ ತರ್ಕ. ನ ತರ್ಕೀನ ಲಭ್ಯ ನ ಬಹುನಾಶುದೀನ. ಅಲ್ಲಿ ಕೂಡ ಮತ್ತೆ ಅಗೇನ್ ಯು ಹ್ಯಾವ್ ಟು ಸೇ, ಶ್ರುತಿಗಳೇ ಪ್ರಮಾಣವಾಗಿರುವುದಾದ್ರೆ ಶ್ರುತಿಗಳನ್ನು ಸಿಗೋದಿಲ್ಲ ಅಂತ ಹೆಂಗ ಹೇಳ್ತೀರಾ? ಅವನು ಹೇಳ್ಕೊಳ್ಬೇಕು, ಶ್ರುತಿಯಲ್ಲಿ ಪ್ರಮಾಣವನ್ನ ಪ್ರಯೋಗ ಮಾಡುವ ಸಂಪ್ರದಾಯ ಇಲ್ಲ ಅಂದ್ರೆ ಸಿಗೋದಿಲ್ಲ. ಶ್ರುತಿ ಇದ್ರೂ ಸಿಗೋದಿಲ್ಲ, ಕೈಯಾಗ ಉಪನಿಷತ್ ಇದ್ರೂ ಸಿಗೋದಿಲ್ಲ. ಕ್ಲಿಕ್ ಕಟ್ ಓ, ಅದು ವೇದಾಂತ ಅರ್ಥ. ತತ್ ಚಿಂತನಂ ತತ್ ಕಥನಂ ತತ್ ಪ್ರಬೋಧನಂ, ಸತತವಾಗಿ ಇದೇ ಸಾಧನವಿದ್ದು ಮಾತ್ರ ಯಾರಿಗಿರ್ಲಿಕ್ಕೆ ಸಾಧ್ಯ? ಸನ್ಯಾಸಿ ಮಾತ್ರ ಹೀಗಿರ್ಲಿಕ್ಕೆ ಸಾಧ್ಯ. ಅವರವ್ರಿಗೆ ಅವರವ್ರದ್ದು ಬೇರೆ ಬೇರೆ ಜವಾಬ್ದಾರಿ ಇರ್ತದೆ. ಸನ್ಯಾಸಿಗಳು ಚಲೋ ಚಂತ ಎದ್ದರ ಜೋಗಿ, ಹಾ ಎದ್ದರ ಜೋಗಿ ಹೆಗಲ್ ಮೇಲೆ ಕಡಾಸ, ಎದ್ದರ ಜೋಗಿ ಹೆಗಲ್ ಮೇಲೆ ಕಡಾಸ. ಅದನ್ನ ಹಾಸ್ಕೊಳ್ತಾನೆ ಬರ್ಕೊಳ್ತಾನೆ, ಚಳಿ ಹತ್ತಾನೆ ಅದನ್ನ ಹೊತ್ಕೊಳ್ತಾನೆ, ಮಳೆ ಬಂತವ್ರು ಅದನ್ನ ಹೊತ್ತಾನೆ ಹಾಕೊಳ್ತಾನೆ. ಅದು ಇರೋದು ಒಂದ್ ಕಡಾಸ, ಒಂದ್ ಕಡಾಸ ಮಲ್ಟಿ ಪರ್ಪಸ್. ನಾಯಿನ ಒಳಗೆ ಹೊರಗುತ್ತಾನೆ, ಕುರಿನ ಒಳಗೆ ಹೊರಗುತ್ತಾನೆ, ಕಾನು ಒಳಗೆ ಹೊರಗುತ್ತಾನೆ. ಸನ್ಯಾಸಿ ಅನ್ಅಟ್ಯಾಚ್ಮೆಂಟ್ ಹೋಗ್ತಾನ ಸ್ವಾಮಿ ಅಂತ ಸನ್ಯಾಸಿ. ಆದ್ದರಿಂದ ರಾಗಾದಿ ಕಲುಷಿತ ಚೇತೋಪಿ, ಯಾರಾಗಿ ದ್ವೇಷಾದಿ ಇಟ್ಕೊಂಡಿದ್ದಾರೋ, ಸ್ವಪಕ್ಷ ಪಾದದರ್ಶನ, ತಮ್ಮ ಜಾತಿ ತಮ್ಮ ಕುಲ ತಮ್ಮ ಗೋತ್ರ ತಮ್ಮವರು ಅಂತ ನೋಡ್ತಾ ಇದ್ದಾರೋ, ಅವ್ರು ಎಷ್ಟೇ ತಾರ್ಕಿಕರಾಗಿದ್ದರೂ ಕೂಡ ಅವರಿಂದ ಇದನ್ನು ಪಡೆದಕ್ಕೆ ಸಾಧ್ಯವಿಲ್ಲ. ಎಂತ ತಾರ್ಕಿಕರಾಗಿದ್ದರು, ಎಲ್ಲ ಸಿಲ್ಲಿ ಅಟ್ಯಾಚ್ಮೆಂಟ್ಸ್. ಮಹಾನ್ ಗುರಿಯನ್ನು ತಪ್ಪಿಸುವ ಶಕ್ತಿ ಇದೆ, ಮಹಾನ್ ಗುರಿ ಮೋಕ್ಷ ಮುಕ್ತಿ, ಆ ಧಾಮ ಮುಕ್ತಿ ಧಾಮ. ಏನಾದ್ರಲ್ಲ ಮುಕ್ತಿ ಧಾಮ ಟೂರಿಸ್ಟ್ ಸೆಂಟರ್ ಹಿಮಾಲಯದ ಹೌದು ಮುಕ್ತಿಧಾಮ, ಮುಕ್ತಿಧಾಮ ಹಿಮಾಲಯದಲ್ಲಿ ಹುಡುಗರ ಮುಂದೆ ಅಂತವ್ರು ಅಲ್ವಾ. ನಾಸಿಕ ಮುಕ್ತಿಧಾಮ ಇಲ್ಲಿ ಹಂಗಲ್ ಹತ್ರ ಐತಿ, ಅಯ್ಯೋ ಊರ ಊರಾಗಿ ಮುಕ್ತಿಧಾಮ ಮಾತಾಡ್ತಾರೆ. ತಾರ್ಕಿಕ ಅಭಿಪ್ರಾಯ ಸರ್ವ ಅನರ್ಥ ಉಪಶಮ ರೂಪತ್ವಾದ ಲಕ್ಷಣ. ಈ ಆತ್ಮನ ಲಕ್ಷಣಗಳು ಏನು ಅಂತಂದ್ರೆ, ಸಮಸ್ತ ಅನರ್ಥಗಳು ಶಾಂತವಾಗಿ ಹೋಗ್ತವೆ. ಓಲ್ ಅವಿದ್ಯಾ ಕಾಮ ಕರ್ಮ, ಇದು ಅನರ್ಥ ಪರಂಪರೆ. ಶಾಶ್ವತವಾಗಿ ಪೇರೆಂಟ್ಸ್ ಯಾಕೆ ಕುಟುಂಬಿಟ್ಟಾರೆ? ಯಾರು ಅವಿದ್ಯಾ ಕಾಮ ಕರ್ಮ, ಶಾಶ್ವತ ಪೇರೆಂಟ್ಸ್. ಮುಂದೆ ಹೋಗಿ ಏನು ಎಲ್ಲ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಗಿರಿ ಮಕ್ಕಳು ಸಿರಿ ಮಕ್ಕಳು ಎಲ್ಲ ಈ ಪ್ರಪಂಚ ಉಪಶಾಂತವಾಗಬೇಕು. ಸರ್ವ ಅನರ್ಥ ಉಪಶಮ ರೂಪತ್ವ, ಒಂದು ವೇಳೆ ಇವೆಲ್ಲವೂ ಶಾಂತವಾದರೆ ಅದೇವ ಮಂಗಳ, ಅದೇ ಮಂಗಳಕರವಾಗಿರ್ತದೆ. ಶಿವಂ ಅಭಯಂ, ಆ ವಿಚಾರವನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ತಸ್ಮಾದೇವಂ ವಿದಿತ್ವೈನಂ, ತಸ್ಮಾದೇವಂ ವಿದಿತ್ವೈನಂ ಅದ್ವೈತೇ ಯೋಜಯೇ ಸ್ಮೃತಿಂ, ಅದ್ವೈತೇ ಯೋಜಯೇ ಸ್ಮೃತಿಂ ಅದ್ವೈತಂ ಸಮನುಪ್ರಾಪ್ಯ, ಅದ್ವೈತಂ ಸಮನುಪ್ರಾಪ್ಯ ಯಡವದ್ಲೋಕಮಾಚರೇ, ಯಡವದ್ಲೋಕಮಾಚರೇ ತಸ್ಮಾತ್ ಏವಂ ವಿದಿತ್ವ. ಆದ್ದರಿಂದ ನೀನು ಈ ಪ್ರಕಾರವಾಗಿ ಅರ್ಥ ಮಾಡಿಕೊಂಡು, ಯಾವ ಪ್ರಕಾರವಾಗಿ ಆ ಪರಬ್ರಹ್ಮ ತತ್ವವು ಯಾರಿಗೆ ಪ್ರಪಂಚವು ಉಪಶಾಂತವಾಗಿದೆ ಅವರಿಗೆ ಆ ಪರಬ್ರಹ್ಮ ತತ್ವವು ಪ್ರಾಪ್ತಿಯಾಗುತ್ತದೆ ಅನ್ನೋ ಈ ವಿಚಾರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು, ಈ ಆತ್ಮನನ್ನು ಅರಿತುಕೊಂಡು ನಿನ್ನ ಮನಸ್ಸು ಬುದ್ಧಿ ಎಲ್ಲವನ್ನೂ ಕೂಡ ಅದ್ವೈತದಲ್ಲಿ ಜೋಡಿಸು. ಅದ್ವೈತಂ ಸಮನುಪ್ರಾಪ್ಯ, ನಿನ್ನ ಮನಸ್ಸು ಬುದ್ಧಿಯನ್ನು ಅದ್ವೈತದಲ್ಲಿ ಜೋಡಿಸು. ಅದ್ವೈತದಲ್ಲಿ ಜೋಡಿಸುವುದು ಅಂದ್ರೇನು? ನಿನ್ನ ತಿಳುವಳಿಕೆಯಲ್ಲಿ ಭೇದಗಳು ಇರತಕ್ಕದ್ದಲ್ಲ. ಈ ಒಂದು ವೃತ್ತಿ ವೃತ್ತಿಗಳ ಭೇದಗಳು ನಿನಗೆ ಸಾಕ್ಷಾತ್ ಕಾಣಿಸ್ತಾ ಇದ್ರು ಕೂಡ ಆ ವೃತ್ತಿ ವೃತ್ತಿಗಳ ಭೇದಗಳು ಸತ್ಯತಾ ಇಲ್ಲ ಅನ್ನೋದು ನಿಷ್ಪಷ್ಟವಾಗಿದೆಯಾ? ಸ್ಮೃತಿಯಲ್ಲಿರುವಂತಹ ಸ್ಮರಣೆಗೆ ಲಭ್ಯ ಇದ್ದಂತಹ ಎಲ್ಲಾ ವೃತ್ತಿಗಳು ನಮ್ಮ ಎದುರಿಗೆ ಲಾಸ್ಯವಾಡ್ತವೆ, ಡಾನ್ಸ್ ಮಾಡ್ತವೆ, ಬರ್ತವೆ, ಹೋಗ್ತವೆ, ಫ್ಲೋ ಆಗ್ತವೆ. ಬಟ್ ವಾಟ್ ಈಸ್ ಯುವರ್ ಅಭಿಪ್ರಾಯ ಬಂದ ಆ ಬಂದು ಹೋಗುವ ಕ್ಷಣಿಕವಾದ ವೃತ್ತಿಗಳಿಗೆ ನಿನ್ನ ಪ್ರತಿಕ್ರಿಯೆ ಏನು? ಕಿಂಚಿತ್ತೂ ಶಕ್ತಿ ಇಲ್ಲ. ಮುಖದಲ್ಲಿ ಎಷ್ಟೋ ಸಿಕ್ಕಿರ್ಲಿ, ಕಣ್ಣಲ್ಲಿ ನೀರು ತುಂಬಿಕೊಂಡಿರಲಿ, ಆ ದುಃಖವೂ ಸತ್ಯ ಅಲ್ಲ, ಆ ಸಿಟ್ಟು ಸತ್ಯ. ಸಿಟ್ಟಿಗೆದ್ದವರ ಸಿಟ್ಟ ಸತ್ಯ ಅಲ್ಲ, ಇವರು ಸಿಟ್ಟಿಗೆ ಹೇಳದೇ ಇದ್ದಂತ ಜ್ಞಾನಿಗಳ ಸಿಟ್ಟಿಗೆದ್ದ ಸತ್ಯ ಅಂತ ಹೇಳ್ತಾರೆ. ಸೊ ಈವನ್ ವೃತ್ತಿಗಳ ಭೇದಗಳು ಕೂಡ ಅಲ್ಲಿಂದ ಕೇವಲ ಆತ್ಮ. ಇಂತಹ ಅದ್ವೈತ ತತ್ವದಲ್ಲಿ ನಿನ್ನ ಮನಸ್ಸು ಬುದ್ಧಿಗಳನ್ನ ನೀ ಜೋಡಿಸಿಕೋ. ಅಪ್ಪ ಆಮೇಲೆ ಅದ್ವೈತಂ ಸಮನ್ವ ಪ್ರಾಪ್ಯ, ಮನುಷ್ಯ ಎಲ್ಲಿ ಜೋಡಿಸಿಕೊಳ್ತಾನೋ ಅದು ಅವನಿಗೆ ಸಿಗುತ್ತೆ. ಇನ್ ಜನರಲ್ ರೂಲ್ ಇದು, ಸ್ಪೆಷಲ್ ಏನಂತ ಅದಕ್ಕೆ ಎಕ್ಸೆಪ್ಷನ್ ಕನ್ಫ್ಯೂಷನ್ ಬೇರೆ. ಅದ್ವೈತನ ಸಮನ್ನು ಪ್ರಾಪ್ತಿಯ ಈ ಪ್ರಕಾರವಾಗಿ ಅದ್ವೈತವನ್ನು ಸ್ಪಷ್ಟ ಮಾಡಿಕೊಂಡ ನಂತರ ಹೇಗಿರ್ತಾನೆ? ಜಡವತ್ ಲೋಕಂ ಚರೇತ್, ಜಡವತ್ ಲೋಕಂ ಆಚರೇತ್. ಜಡ ಜಡನಂತೆ ಎದ್ರೆದ್ದ ಕೂತು ಕೂತ ಹೋದ ಕೂದ ಹಂಗಿದ್ದವರು ಜ್ಞಾನಿಗಳು, ಆದ್ರೆ ಹಂಗಿರ್ಬೇಕು ಅಂತ ಪ್ರಯತ್ನ ಮಾಡೋರು ಜ್ಞಾನಿಗಳಲ್ಲ. ಜ್ಞಾನಿಗಳು ಸಹಜವಾಗಿ ಹಾಗಿರ್ತಾರೆ. ಜಡವತ್ತು ಏನ ಜಾತ್ರೆ ತೇರಿದ್ರು, ಜಾತ್ರೆ ತೇರು ಜಡವತ್, ಅಲಂಕಾರ ಮಾಡಿದ್ರ ಮಾಡಿ, ಹಗ್ಗ ಕಟ್ಟಿದ್ರ ಕಟ್ಟಿ, ಹಗ್ಗ ಹೇಳ್ತೀರ ಹೇಳಿ, ಜೋರು ಹೇಳ್ತೀಯ ನೀ ಜೋರು ಹೇಳಂಗಿಲ್ಲ ಬಿಡು, ನೀ ರಥ ಕೆಡುತ್ತೀಯ ಕೆಡು. ಜಡ ಜಡವಲ್ಲ, ಹೀಗಾಗಿ ಜ್ಞಾನಿ ಹೇಗಿರ್ತಾನೆ, ಸಹಜತೆಯಲ್ಲಿಯೇ ಜಡವಾಗಿರ್ತಾನೆ. ಎಕ್ಸೆಪ್ಷನ್ ಚಿನ್ನಾನಂದರು ಚುರುಕಾಗಿ ಕೆಲಸ ಮಾಡ ಫಾಸ್ಟ್ ಆಗಿ, ಕನ್ನೆದರಿಗೆ ಪ್ರಸಿದ್ಧವಾದ ಸಂಸ್ಥೆಯನ್ನು ಕಟ್ಟಿಬಿಟ್ಟಿಲ್ಲ. ರಾಮಕೃಷ್ಣ ಆಶ್ರಮವಾಗಿಲ್ಲ, 200 ವರ್ಷಗಳ ಹಿಂದೆ ನಮ್ಮ ಕಣ್ಣಿಗೆ ಗೊತ್ತಿಲ್ಲ ಹಿಂದೆ ಇದೆ. ಇನ್ನೇ ಇಲ್ಲ ಆಡಾಡ್ತ ಕಣ್ಣೆದುರಿಗೆ ಪುನಾದಲ್ಲಿ ಫಸ್ಟ್ ಗಿದ್ದಾದ್ಮೇಲೆ ಅಲ್ಲಿಂದ ಇಲ್ಲಿಯವರೆಗೂ ಇತಿಹಾಸ, ಎಷ್ಟು ದೀರ್ಘ ಇತಿಹಾಸ, ಎಷ್ಟು ದುಡಿಮೆ, ಎಷ್ಟು ಪ್ರವಾಸಗಳು. ಇಬ್ರು ಸ್ವಾಮೀಜಿ ಹಗಲು ರಾತ್ರಿ ಇವು ಅನ್ಯತ ಎಕ್ಸೆಪ್ಷನ್, ಬಟ್ ಜನರಲ್ ಏನು ಅಂತಂದ್ರೆ ಜಡವತ್ತದೆ. ಎಲ್ಲ ಒಂದು ಎರಡು ಸ್ವಾಮಿಗಳು ಇಂತಹ ಮಹಾಕಾರ್ಯವನ್ನು ವಿವೇಕಾನಂದರ ಮಹಾಕಾರ್ಯವನ್ನು ಆ ಬಂದಿದ್ದ. ಅದಕ್ಕೆ ನಮಗೂ ನಿಮಗೂ ಸ್ವಂತ ಕಟ್ಟಿ ಬಂದವರಲ್ಲ, ಸ್ವಂತ ಕಟ್ಟಿ ಬಂದವರಲ್ಲ. ಅವ್ರು ಬಂದಿದ್ದಕ್ಕೆ ಅಂತಂದ್ರೆ ಅವರು ಜನರಲ್ಲಿ ಜನರಲ್ಲಿ ಧರ್ಮರಕ್ಷಣೆ ಧರ್ಮರಕ್ಷಣೆಯಾಗಿ ಬಂದಿರ್ತಾರೆ, ಧರ್ಮರಕ್ಷಣೆ ಕೆಲಸ ಮಾಡ್ತಿರ್ತಾರೆ. ಸಂಸ್ಥೆ ಕಟ್ಟೋದು ಬಿಡೋದು ಎರಡನೇ ವಿಷಯ, ಧರ್ಮರಕ್ಷಣೆ ಮಾಡ್ತಾರೆ. ಇವ್ರು ಏನ್ ಮಾಡ್ಬಿಡ್ತಾರೆ ಈಗ ಜಡವತ್ ಜಡವಾಗಿರ್ತಾರೆ. ಓಕೆ, ಮುಂದೆ ಹೇಳ್ತಾರೆ ಭಾಷೆ ನೋಡೋಣ. ಅದ್ವೈತೇ ಸ್ಮೃತಿಂ ಯೋಜಯೇತ್. ನೀನು ಈ ಪ್ರಕಾರವಾಗಿ ಚೆನ್ನಾಗಿ ಈ ವಿಷಯವನ್ನು ತಿಳಿದ ನಂತರ ಅತಃ ಏವಂ ವಿಧಿತ್ವಾ, ಈ ವಿಚಾರವನ್ನು ಚೆನ್ನಾಗಿ ನೀನು ತಿಳಿದಂಥವನಾದ ಮೇಲೆ ಏನಾಗ್ತದೆ, ನಿನ್ನ ಸ್ಮೃತಿ ಸತತವಾಗಿ ಅದ್ವೈತದಲ್ಲೇ ಇರಬೇಕು. ನಿನ್ನ ಕೆಲಸಗಳು, ನಿನ್ನ ಕಾರ್ಯಗಳು, ನಿನ್ನ ಕಾರ್ಯಕಲಾಪಗಳು ಮಿನಿಮಮ್ ಏನ್ ಬೇಕೋ ಅವು ದ್ವೈತದಲ್ಲಿ ಇರಲಿ. ಹಸಿವೆ ಆದಾಗ ನಾನು ಮತ್ತು ಊಟ ಎರಡನ್ನು ಅದ್ವೈತ ಮಾಡ್ಬಿಟ್ರೆ ಹೆಂಗಿರ್ತದೆ? ನಾನು ಮತ್ತು ಊಟ, ಹಸಿದವನು ಮತ್ತು ಊಟ ಎರಡನ್ನು ಅದ್ವೈತ ಮಾಡ್ಬಿಡು ಅಂದ್ರೆ ನೀನು ನಾನು ನಾನೇ ನೀನು ಅಂತ ತಕ್ಷಣ ವಿದ್ಯುತ್ ಒಳಗೊಂಡು ನನಗೆ ಇಲ್ಲ. ಆದ್ರಿಂದ ದ್ವೈತವನ್ನು ದ್ವೈತವಾಗಿ ಇಡ್ರಿ, ಜಗಳಕ್ಕೆ ಹೋಗಬೇಡ. ಅವಾಗ ನಾವು ಜಗಳ ಯಾವಾಗ ನಾವು ದ್ವೈತವನ್ನು ವಿರೋಧ ಮಾಡಿದ್ರೆ, ನಾವು ದ್ವೈತವನ್ನು ವಿರೋಧ ಮಾಡ್ತಾ ಇಲ್ಲ. ಅದ್ವೈತವನ್ನ ನೀವು ವಿರೋಧ ಮಾಡ್ತೀರಿ, ಆದ್ರೆ ನಾವು ದ್ವೈತವನ್ನ ವಿರೋಧ ಮಾಡೋದಿಲ್ಲ. ಯಾಕಂದ್ರೆ ಸತ್ಯ ಇದೆ, ನೀನು ನಾನು ಬೇರೆ ಬೇರೆ ಇದ್ದೇ ಇದ್ದೀವಿ. ಶಿಷ್ಯ ಉಪನ್ಯಾಸ ಕೇಳ್ತಾ ಇದ್ದಂತೆ, ತಿಂಗಳ ಒಂದು ವರ್ಷ ಕೇಳ್ದ, 2 ವರ್ಷ ಕೇಳ್ದ, 3 ವರ್ಷ ಕೇಳ್ದ, ತಲೆಗೆ ವಿಚಾರ ಬರಿಸುವಾರೆ. ನಮ್ಮ ಗುರುಗಳಿಗೆ ಆತ್ಮ ಅನಾತ್ಮ ಬಿಟ್ಟರೆ ಬೇರೆ ಇನ್ನೊಂದು ಗೊತ್ತದ. ನಾನು 3 ವರ್ಷ ಕೂತ್ಕೊಂಡು ಕೇಳಿದ್ದು ಆತ್ಮ ಅನಾತ್ಮ ಆತ್ಮ ಅನಾತ್ಮ ಹಂಗೆ ಹೇಳೇ ಹೇಳ್ತಾ ಇರ್ತೀವಿ. ಬಹುಶಃ ಬೇರೆ ಇನ್ನೊಂದು ವಿಷಯ ಗೊತ್ತೇ ಇಲ್ಲ ಅಂತ ಅನ್ಸ್ತದೆ. ಸಾಕಿ ಸಂತಿ ಅಲ್ಲಿ ನದಿ ದಾಟಿದ ಮೇಲೆ ಅಲ್ಲಿ ಮುಟ್ಟ ಇದೆ, ಅಲ್ಲಿ ಗುರುಗಳು ಚೆನ್ನಾಗಿ ಅಲ್ಲಿ ಅವ್ರು ಯಾರಪ್ಪ ನೀನು ಹಿಂದೆ ಹೌದಾ ಬಾ ಇಲ್ಲೊಂದು ಇಲ್ಲೊಂದು ಗುರುತಾಗ್ತದೆ ಇಲ್ಲೊಂದು ಗುರುತಾಗ್ತದೆ ಏನಾಯ್ತು ನಾರಾಯಣ ಅಂದ್ರೆ ಹೆಂಗಿದ್ದ ವೈಕುಂಠದೊಳಗೆ ಅವನ್ ಇರ್ತಾನ ಹೆಂಗಿರ್ತ ಅವನ್ ಸೋಗಾ ಕಂಪೆಡ್ ಹೆಂಗ ಅವನು ಈಜಿ ಚೇರ್ಗಳು ಹೆಂಗ ಎರಡು ವರ್ಷ ಅಷ್ಟಕ್ಕೆ ಹೇಳಿ ಅವನ ಅರಮನೆ ಅಂತ ದೊಡ್ಡದು ಎಷ್ಟು ದೊಡ್ಡ ಅರಮನೆ ಎಷ್ಟು ಕೋಣೆಗಳು ಜನ ಎಷ್ಟು ಮಂದಿ ಅಡಿಗೆ ಆಗ್ತದೆ ಅದೊಂದು ವರ್ಷ ಹಂಗೆ ಕೇಳೇ ಕೇಳ ಅವ್ರು ಹಂಗೆ ಹೇಳೇ ಹೇಳ್ಕೊತಾರೆ ಅಪ್ಪ ನಮ್ಮ ಗುರುಗಳು ಎಷ್ಟು ವಿಷಯ ಗೊತ್ತದೆ ಸುಮ್ಮನೆ ನಾನು ಅದು ಮೂರು ವರ್ಷ ಇದೆ ಎರಡನೇ ಆತ್ಮ ಅನಾತ್ಮ ಇಲ್ಲಿ ನೋಡಿದೆ ಮತ್ತೊಂದು ವರ್ಷ ಆಮೇಲೆ ಅವನ ಕೈ ಎಷ್ಟು ಉದ್ದದ ಅವನ ಬೆರಳು ಎಷ್ಟು ಉದ್ದವ ಅವನು ಉಗುರು ತೆಗೆದಿರ್ತಾನೋ ತೆಗೆದಿರ್ದಿಲ್ಲೋ ಅವು ಅದನ್ನ ಅದನ್ನೆಲ್ಲ ಹೇಳಲಿಕ್ಕೆ ಅವನ ಆಭರಣಗಳೇನು ಅದನ್ನ ವಿವರಣೆಗಳು ಅವನ ಅವನ ಅಸ್ತ್ರಶಸ್ತ್ರಗಳೇನು ಅದೆಲ್ಲ ಎರಡು ವರ್ಷ ಏಳು ವರ್ಷ ಆಯ್ತು ಇನ್ನೂ ಹೇಳೋದು ಬಾಕಿ ಹಂಗೆ ಉಳಿದದ ಇವನು ಕೇಳಿಕ್ಕಿದ್ದ ಸಂತೋಷ ಸರಿಯಾದ ಜಾಗ ಅದೇನು ಮುಗಿತು ಮುಗಿದ ಮೇಲೆ ಗುರುವೇ ನಮಸ್ಕಾರ ಮಾಡ್ದ ಬಂದ ಶ್ರೀ ಶ್ರೀ ಅಂತ ಬರ್ಕೊಂಡು ಬಂದ ಶ್ರೀ ಶ್ರೀ ಅಂತ ಬರ್ಕೊಂಡು ಬಂದ ಏನ್ ಮಾಡ್ದ ಆ ಹಳೆ ಗುರುಗಳ ತಗೊಂಡು ಸರಿ ಬುದ್ಧಿ ಕಲಿಸ್ತೀನಿ ಇಷ್ಟು ಮಂದಿ ಮೋಸ ಮಾಡ್ತಾರೆ ಸನ್ಯಾಸಿ ಮಾಡ್ತೀನಿ ಸನ್ಯಾಸಿ ಮಾಡ್ತೀನಿ ಕೈ ನೋಡಿಬಿಟ್ಟು ಪಾಪ ಅದು ಅನಧ್ಯಯನ ಅಧ್ಯಯನ ಇಲ್ಲ ಯಾಕೆ ಅಧ್ಯಯನ ಇಲ್ಲ ಅಂತಂದ್ರೆ ಬರ್ತಾನ ನನ್ನ ಹೆಸರೇನು ಮುರಾರಿ ಮುರಾರಿ ಬರ್ತಾನೆ ಮುರಾರಿ ಆ ಮುರಾರಿ ಬಂದಿದ್ದ ಆ ಪಾಪ ಗುರುಗಳು ಕೂತಿದ್ರು ಆ ಮುರಾರಿ ಕೆಲಿತಿದ್ದಾರೆ ಎಲ್ಲ ಕೆಲಿತ ಕೆರಿತರ್ಬೇಕಾದ್ರೆ ಮತ್ತೆ ಈಗೇನ್ ಮಾಡಿ ಬರೋಲ್ಲ ಸುಮ್ಮನೆ ನಿಂತ್ಕೊಂಡ್ರೆ ಆಮೇಲೆ ಕೆರಿತಾ ಇರ್ಬೇಕಾದ್ರೆ ಗುರುಗಳು ಇವನನ್ನು ನೋಡಿದ್ರು ಸುಮ್ಮನೆ ತಲೆ ಕೊಟ್ಟು ಕೂತು ಮತ್ತೆ ಮಧ್ಯ ಮಧ್ಯ ನೋಡಿದ್ರು ನಿಧಾನ ಮುಗಿದ ನಿಧಾನ ಸರಿ ಎಲ್ಲ ಮುಗೀತು ಅವ ಕನ್ನಡಿ ಕೊಟ್ಟ ಕೊಟ್ಮೇಲೆ ನೋಡಿ ಹಾ ಓ ಏನಪ್ಪ ಇದು ಎಂಬತ್ತು ವರ್ಷದ ಮುದುಕನನ್ನ ಹದಿನೆಂಟು ವರ್ಷ ಹುಡುಗನನ್ನಾಗಿ ಮಾಡಿತ್ತು ನೀನು ಏ ನಾರಾಯಣ ನೀ ಸಾಕ್ಷಾತ್ ನಾರಾಯಣ ಅಂತಂದ್ರೆ ಗುರುಗಳ ನಮಸ್ಕಾರ ಯಾರಿಗೆ ಕ್ಷೌರಿಕ ಮುರಾರಿ ಮುರಾರಿ ನಮಸ್ಕಾರ ಮಾಡಿ ಮುರಾರಿ ಅಂದ್ರೆ ಕ್ಷೌರಿಕ ಮುರ ಎನ್ನುವ ರಾಕ್ಷಸನ ಕೊಂದ ಆವಾಗ ಅವನು ಹೇಗೆ ಮುರಾರಿ ಅಂತ ಹೆಸರು ಹೋದ ಆದ್ರೆ ಮುರ ಏನಾದ ಮತ್ ಹುಟ್ಟು ಬಂದ ಮತ್ತೆ ಕೊಂದ ಮತ್ ಹುಟ್ಟು ಬಂದ ಈ ಕೂದಲ ಸಂಹಾರ ಮಾಡೋರು ಯಾರು ಮುರಾರಿ ಹೋದ್ರಲ್ಲ ಮತ್ತೆ ಸ್ವಾಮಿ ಹೆಸರು ಅದು ಎಲ್ಲ ಕಡೆಗೆ ಪ್ರಸಿದ್ಧದೆ ಕನ್ಯಾಕುಮಾರಿ ಹಿಮಾಲಯ ತನಕ ಮುರಾರಿ ಅಂದ್ರೆ ಅವನೇ ಅವನು ಮುರಾರಿ ಸಿಡಿದು ಬಿದ್ಬಿಡ ಏ ಗುರುಗಳೇ ಅಪರಾಧ ಅಪರಾಧ ಅಯ್ಯೋ ಪಾಪ ಪಾಪ ಅಯ್ಯೋ ಅಯ್ಯೋ ಅಯ್ಯೋ ನಾನು ಯಾವ ನನಗೆ ಕೋಬೇಕು ಬೇಡ ಬೇಡ ಬೇಡ ನಿನ್ನಂತ ಬ್ರಹ್ಮನ ಕಡೆ ಸೇತಿ ಮಾಡ್ಲಿಕ್ಕಾಗುದಿಲ್ಲ ಸೃಷ್ಟಿಕರ್ತ ಬ್ರಹ್ಮ ಕೂಡ ಇಷ್ಟ ಎಂಬತ್ತು ವರ್ಷದವ್ರನ್ನ ಹದಿನೆಂಟು ವರ್ಷ ಹುಡುಗನ ಯಾರು ಮಾಡ್ತಾರ ನೀ ಮಾಡಿಯ ತಗ ಇನ್ನೊಂದು ನಮಸ್ಕಾರ ಗುರುಗಳಾಗಿ ನೋಡಿ ಅವನ ಸ್ವಲ್ಪ ತಲೆ ಇದ್ದ ಅವನಿಗೆ ಅರ್ಥ ಹಿಂದೆ ಹುಚ್ಚು ತನ ಗುರುಗಳು ಯಾಕೆ ಮಾಡಿ ನನಗೆ ಪಾಠ ಕಲಿಸ್ಬೇಕ ಏನ್ ಪಾಠ ನಾನು ಬೇರೆ ಕ್ಷೌರಿಕ ಬೇರೆ ಇದನ್ನು ತಿಳ್ಕೊಳಕ್ಕೆ ಹದಿನಾಲ್ಕು ವರ್ಷ ನಾನು ಬೇರೆ ಕ್ಷೌರಿಕ ಬೇರೆ ಇದನ್ನು ತಿಳ್ಕೊಳಕ್ಕೆ ಎಷ್ಟು ವರ್ಷ ಬೇಕು ಹೌದಾ ನೀನು ಬೇರೆ ನಾನು ಬೇರೆ ತಿಳ್ಕೊಂಡು ಎತ್ತಬೇಕು ಹೌದಾ ಭಗವಂತ ಬೇರೆ ನಾ ಬೇರೆ ತಿಳ್ಕೊಂಡಿರ್ತೀವಿ. ಒಂದು ಕ್ಷಣ, ಇವರಿಬ್ಬರಲ್ಲಿರುವ ತತ್ವ ಒಂದೇ ತಿಳ್ಕೊಳಿಕ್ಕೆ 10 ಜನ್ಮ ಬೇಕು, 14 ಜನ್ಮ ಬೇಕು. ಅದ್ವೈತ ಇದು ಬರೀ ಶಬ್ದ ಅಲ್ಲ, ಈ ಸಿದ್ಧಾಂತ ತತ್ವಜ್ಞಾನ. ನಾವು ಅದ್ವೈತ ನೆನಪಿಟ್ಟುಕೊಳ್ತೀವಿ, ನಾವು ಅದ್ವೈತ ವಿಚಾರಗಳನ್ನು ಏನ್ ಹೇಳಿದ್ವಿ 7 ವರ್ಷ ಅದಷ್ಟು ನೆನಪಿಟ್ಟುಕೊಳ್ತೀವಿ. ನೆನಪಿನದಲ್ಲಿ ಇದು ಇದು ನೀನು, ಇದು ಸಿದ್ಧಾಂತ, ಇದು ನೀನು. ಅದರಿಂದ ಇವ್ರು ಏನ್ ಮಾಡ್ತಾರೆ, ಅದ್ವೈತ ಅವಗಮಾಲ ಅತಃ ಏನ್ ವಿಧಿತ್ವ ಏನು ಅದ್ವೈತೆ ಸ್ಮೃತಿಂ ಜೀವಿತು. ಯಾರು ಜ್ಞಾನಿಗಳಿದ್ದಾರೆ ಅವರು ತಮ್ಮ ಸ್ಮೃತಿಯನ್ನ ಅದ್ವೈತದಲ್ಲಿ ಇಟ್ಬಿಡ್ತಾರೆ. ಜ್ಞಾನ ಆ ಪರಿಪೂರ್ಣತ ಪೂರ್ಣತ್ವ ಭಾಷ್ಯ ಮುಂದುವರಿಸುವಂತೆ ಅದ್ವೈತ ಅವಗಮ ಇವ ಅದ್ವೈತ ಅವಗಮ ಇವ ಸ್ಮೃತಿಂ ಕುರ್ಯಾತ ಇತ್ಯರ್ಥಃ ಅದ್ವೈತಂ ಸಮನುಪ್ರಾಪ್ಯ ಅವಗಮ್ಯ ಅಹಮಸ್ಮಿ ಪರಂ ಬ್ರಹ್ಮ ಅಹಮಸ್ಮಿ ಪರಂ ಬ್ರಹ್ಮ ಇತಿ ವಿದಿತ್ವಾ ಅಶನಾಯಾದಿ ಅತೀತಂ ಅತೀತಂ ಸಾಕ್ಷಾತ್ ಸಾಕ್ಷಾತ್ ಅಪರೋಕ್ಷಾತ್ ಅಪರೋಕ್ಷಾತ್ ಅಜಂ ಅಜಂ ಆತ್ಮಾನಂ ಆತ್ಮಾನಂ ಸರ್ವಲೋಕ ವ್ಯವಹಾರಾತೀತಂ ಸರ್ವಲೋಕ ವ್ಯವಹಾರಾತೀತಂ ಜಡವತ್ ಲೋಕಂ ಆಚರೇತ ಲೋಕಂ ಆಚರೇತ್ ತಚ್ಚ ಅವರು ಅದ್ವೈತ ಅವಗಮಾಗಿವ ಸ್ಮೃತಿ ಕುರ್ಯಾದ. ಅವರು ಉಪನಿಷತ್ತು ತನ್ನ ಹೇಳಿಕೆಯನ್ನು ಕೊಡ್ತದೆ ಜ್ಞಾನಿಗಳಂದ್ರೆ ಹೇಗಿರ್ಬೇಕು ಅಂದ್ರೆ ಅದ್ವೈತದಲ್ಲಿಯೇ ತಮ್ಮ ಎಲ್ಲ ನಿರ್ಧಾರಗಳನ್ನು ತಮ್ಮ ಎಲ್ಲ ನಿರ್ಧಾರಗಳನ್ನು ಅದ್ವೈತದಲ್ಲಿಯೇ ನಿಲ್ಲಿಸ್ಬೇಕು. ತಚ್ಚ ಅದ್ವೈತಂ ಅವಗಮ್ಯ ಚೆನ್ನಾಗಿ ಆ ಅದ್ವೈತವನ್ನು ಪ್ರಾಪ್ತಿ ಮಾಡಿಕೊಂಡ ಮೇಲೆ ಅದು ಹೇಗಿರ್ತದೆ, ಅಹಂ ಅಸ್ಮಿ ಪರಂ ಬ್ರಹ್ಮ ಪರಬ್ರಹ್ಮನು ನಾನೇ ಇದ್ದೇನೆ ಅನ್ನುವಂತಹದ್ರಲ್ಲಿ ಅದು ಮುಕ್ತಾಯ ಆಗ್ತದೆ. ಇತಿ ವಿಧಿತ್ವ ಆಮೇಲೆ ಏನಾಗ್ತದೆ, ಅಶನಾಯಾದಿ ಅತೀತಂ ಹಸಿವಾಗಿದೆ, ಹಸಿವು ಹಸಿವು ಹಸಿವು ಹಸಿವು ಹಸಿವು ಹಸಿವು ಇತ್ಯಾದಿ ವ್ಯವಹಾರಗಳಲ್ಲಿ ಅಟ್ಟಕಟ್ಟೆ ದೇಹ ಸಂರಕ್ಷಣೆಗಾಗಿ ಎಷ್ಟು ಬೇಕೋ ಅಷ್ಟೇ ಜಡವತ್ ಜಡನಂತೆ ಲೋಕಂ ಆಚರಿತ ಲೋಕದಲ್ಲಿ ಇರ್ತಾನೆ. ಅಪ್ರಖ್ಯಾಪಯನ್ ಅಪ್ರಖ್ಯಾಪಯನ್ ಅಪ್ರಖ್ಯಾಪಯನ್ ಅಪ್ರಖ್ಯಾಪಯನ್ ಆತ್ಮಾನಂ ಆತ್ಮಾನಂ ಅಹಂ ಅಹಂ ಏವಂ ವಿಧಃ ಏವಂ ವಿಧಃ ಇತಿ ಅಭಿಪ್ರಾಯಃ ಇತಿ ಅಭಿಪ್ರಾಯಃ. ನಾನು ಜ್ಞಾನಿ, ನಾನು ವೈರಾಗ್ಯವನ್ನು ಹೊಂದಿದ್ದೀನಿ, ನಾನು ಸನ್ಯಾಸಿ ಅನ್ನುವ ಯಾವುದೇ ಎರ ತೋರಿಸ್ಕೊಳ್ಳೋದಿಲ್ಲ. ಆ ಲಕ್ಷಣಗಳ ತೋರಿಸೋದಕ್ಕೆ ಹೋಗುದಿಲ್ಲ ನಾವು ಹೋಗಿದೆ. ಅಪ್ರಖ್ಯಾಪಯನ್ ಆತ್ಮಾನಂ ಅಹಂ ಈ ಒಂದಿದ ನಾನು ಈ ಪ್ರಕಾರ ಇದ್ದೇನೆ ಅನ್ನುವುದನ್ನ ಜನರಿಗೆ ವ್ಯವಹಾರದಲ್ಲಿ ತೋರಿಸಿಕೊಳ್ಳುವ ಪ್ರಯತ್ನವನ್ನ ಮಾಡುವುದಿಲ್ಲ ಇದೆ ಅಭಿಪ್ರಾಯ. ಉಪನಿಷತ್ತು ಅಭಿಪ್ರಾಯ ಪಡ್ತದೆ. ನೋಡ ಮತ್ತೆ ಏನ್ ಮಾಡ್ತಾರೆ, ಮೊದಲ ಸಾವಿರದ 8 ಶ್ರೀ ಶ್ರೀ ಶ್ರೀ ಅಂತ, ಆಮೇಲೆ ಪಿ ಎಚ್ ಡಿ ಅಂತ ಸನ್ಯಾಸಿಗೆ ಪಿ ಎಚ್ ಡಿ. ಈಗಿಂತ ನಮಗಿನ್ನು ಮಾತಾಡ್ಲಿಕ್ಕೂ ಬಾಯಿ ಇದ್ದಂಗೆ ಆಗ್ಯದು. ಏಕೆಂದ್ರೆ ಆ ಸನ್ಯಾಸಿ ಸಿ ಎಂ ಮಾಡ್ಕೊಂಡ್ಕೊಂಡಾನೆ. ಈಗಿಂತ ನಾವು ಮಾತಾಡಿ ಬಾಯಿ ಕಟ್ಟಿ ಹೋಗ್ಬಿಡ್ತೀವಿ. ಮೋದಿ ಪ್ರೈಮ್ ಮಿನಿಸ್ಟರ್ ಆದ ಇಸ್ ಆಲ್ ಓಕೆ, ಸನ್ಯಾಸಿ ಹೂ ಇಸ್ ಸಪೋಸ್ ಟು ಬಿ ದಿ ಗೈಡಿಂಗ್ ಫೋರ್ಸ್ ಫಾರ್ ಕಿಂಗ್. ಇಲ್ಲ ನೀಡ್ ಆಫ್ ದೇವರ್ ಆಲ್ ವೆಲ್ ಥಾಟ್ ಅದಕ್ಕೆ ನಾವು ನಾಗರಿಕ ಸುಮ್ಮನೆ ಇದೀವಿ ನಾವು ದೇವ್ರು ಇಟ್ಟಿರ್ತೀವಿ ಎಷ್ಟು ಸಾವಿರ ಎಷ್ಟು ಹಾರಾಡ್ರು ಅವನು ಪಾರ್ಲಿಮೆಂಟ್ ಒಳಗೆ ಹೋಗಿ ಮೂರು ಇಲೆಕ್ಷನ್ ಗೆದ್ದಿದ್ದಾನೆ ಮೂರು ಇಲೆಕ್ಷನ್ ಗೆದ್ದು ಮೆಂಬರ್ ಪಾರ್ಲಿಮೆಂಟ್ ಆಗಿದೆ ಈ ಸಲ ಮಾತ್ರ ಅವನು ಸಿ ಎಂ ಆಯ್ತು ಲೋಕದೊಳಗಿರ್ತಾನೆ ಕಯಾಚರ್ಯ ಲೋಕ ಆಚರಿಯುತ್ತೆ ಅವನ ನಡವಳಿಕೆ ಹೇಗಿರ್ತದೆ ಲೋಕದಲ್ಲಿ ಯಾರ್ದು ಜ್ಞಾನ ನಿಸ್ತುತಿ ನಿರ್ನಮಸ್ಕಾರ ನಿಸ್ತುತಿ ನಿರ್ನಮಸ್ಕಾರ ಚಲನಿಕೇತಶ್ಚ ದೃಕ್ಷಿಕೋ ಭವೇತ್ ನಿಸ್ತುತಿ ಜ್ಞಾನ ಹಿಂಗಿರ್ತಾನೆ ನೋಡು ಹೆಂಗಿರ್ತಾನೆ ಅವ ದೇವ್ರ ಪ್ರಾರ್ಥನಾ ಏನು ಮಾಡ ನಿಸ್ತುತಿ ನಿಸ್ತುತಿ ಏನಾರ ಅನ್ಕೊಳ್ರಿ ನನಗಿನ ಇದ್ದದ್ದು ಹೇಳ್ಬೇಕು ನಿಸ್ತುತಿ ನೀನು ನಮಸ್ಕಾರ ಯಾರು ನಮಸ್ಕಾರ ಮಾಡೋದನ್ನು ಅದಕ್ಕೂ ಮಾಡ್ಬೇಕಾದ್ರೆ ನೀನು ನಮಸ್ಕಾರ ನಿಸ್ಸದಾಕಾರ ಗೊತ್ತಾಯ್ತಾ ಅವನು ಸದಾಕಾರ ಇಲ್ಲ ಪೌತ್ರ ಕರ್ಮ ಶ್ರೌತ ಸ್ಮಾರ್ಥ ಕರ್ಮಗಳು ನಿಸ್ವದಾಕಾರ ಎಲ್ಲ ಶಬ್ದನ ಹೋಗ್ಬಿಡು ಭಾಷ್ಯದಲ್ಲಿ ಇಲ್ವೇ ಇಲ್ಲ ಬ್ರಹ್ಮ ನಿಸ್ವದಾಕಾರ ಇಲ್ಲ ಆ ಶಬ್ದ ಹಾಗಿತ್ತು ಆಗ್ಬಾರ್ದಲ್ಲ ಹಂಗೆ ಬೇರೆ ವಾಕ್ಯ ಜೊತೆ ಅದನ್ನು ಸೇರಿಸ್ಕೊಂಡು ಅದನ್ನು ಸೇರಿಸ್ಕೊಳ್ತಾರೆ ನೋಡ್ರಿ ಶ್ರೌತ ಸ್ಮಾರಕ ಕರ್ಮ ಅಂತ ಮತ್ತು ಅವನೇನ್ ಮಾಡ್ತಾನೆ ಶ್ರೌತ ಸ್ಮಾರಕ ಕರ್ಮಗಳಿದ್ರೂ ಬಿಡುಗಡೆ ಹೊಂದಿರ್ತಾನೆ ವ್ಯಾವಹಾರಿಕ ಕರ್ಮಗಳನ್ನು ಬಿಡುಗಡೆ ಹೊಂದಿರ್ತಾನೆ ಧಾರ್ಮಿಕ ಕರ್ಮಗಳಲ್ಲಿ ಬಿಡುಗಡೆ ಹೊಂದಿರ್ತಾನೆ ಆಧ್ಯಾತ್ಮಿಕವಾಗಿ ಅದು ಕರ್ಮವೇ ಅಲ್ಲ ಅವನ ಸ್ವರೂಪದಲ್ಲಿ ನಿಂತಿರ್ತಾನೆ ಆಮೇಲೆ ಛಲ ಅಚಲ ನಿಕೇತಶ್ಚ ಏನೋ ಅಕಸ್ಮಾತ್ ಭಿಕ್ಷೆಗೆ ಹೋದರೆ ಛಲ ಬ್ರಹ್ಮನಾಗಿರ್ತಾನೆ ಶರೀರ ಚಲನ ಛಲ ಅನ್ನೋ ಶಬ್ದ ಶರೀರಕ್ಕೂ ಹೋಗ್ತಾರೆ ಛಲ ಶಬ್ದ ಅರ್ಥ ಶರೀರ ಅಂತ ಈ ಶರೀರವನ್ನ ತನ್ನ ನಿಕೇತನ ಮಾಡಿಕೊಂಡು ಭಿಕ್ಷಾಂಬಿ ಅಂತ ಅಷ್ಟಲ್ಲ, ಈ ಶರೀರವನ್ನೇ ತನ್ನ ಸ್ಥಾನವನ್ನಾಗಿ ಮಾಡಿಕೊಂಡು ಭಿಕ್ಷಾಂಗಿ ಅಂತ ಅಚಲ ಆತ್ಮ ತಾನಾಗಿ ಮುಳುಗಿರ್ತಾನೆ. ಅದಕ್ಕೆ ಚಲ ಅಚಲ ಹೌದಾ, ಚಲ ಅಚಲನಿಗೆ ಅಷ್ಟೇ ಇದ್ದೀವಿ. ಯಾದೃಚ್ಛಿಕೋ ಭವೇತ್ ಅಷ್ಟೇ, ಕೋಪೀನವಂತಹ ಭಾಗ್ಯವಂತಹ ಯಾದೃಚ್ಛಿಕೋ ಭವೇತ್. ಹೆಂಗ್ ಬೇಕು ಹಂಗಿರ್ತಾನ, ಯಾದೃಚ್ಛಿಕೋ ಅಂದ್ರೆ ತನಗೆ ಹ್ಯಾಂಗ್ ಬೇಕು ಹಂಗಿರ್ತಾನ. ಇರುವಿಕೆ ಇರುವಿಕೆ ಅವನ ಸ್ವಾತಂತ್ರ್ಯದಲ್ಲಿದೆ. ರಾಶಿಯ 125 ಸ್ತುತಿ ನಮಸ್ಕಾರಾದಿ ಸರ್ವಕರ್ಮ ವಿವರ್ಜಿತ ಭಾಗ್ಯ ಈಶಣ ಪ್ರತಿಪನ್ನ ಪರಮಹಂಸ ಪರಿವ್ರಾಜ್ಯ ಪಾರಿವ್ರಾಜ್ಯ ನಮಸ್ಕಾರಾದಿ ಸರ್ವಕರ್ಮ ವಿವರ್ಜಿತ ಸ್ತುತಿ ನಮಸ್ಕಾರ ಇತ್ಯಾದಿಗಳನ್ನ ಎಲ್ಲ ಕರ್ಮಗಳನ್ನ ಅವನು ಬಿಟ್ಟಿರ್ತಾನೆ. ತಕ್ತ ಸರ್ವಭಾಗ್ಯ ಈಶನ ಇತ್ತೀಶನ ಉತ್ತರೇಶನ ಲೋಕೇಶನ ಅನ್ನುವ ಮೂರು ಈಶನಗಳನ್ನ ತ್ಯಾಗ ಮಾಡಿರ್ತಾನೆ. ಪ್ರತಿಪನ್ನ ಪರಮಹಂಸ ಪರಿವ್ರಾಜ್ಯ ಪಾರಿವ್ರಾಜ್ಯ ಇತ್ತಿರ್ತಾರ. ಇವನು ಹೊಂದಿರ್ತಾನೆ ಏನು, ಪರಮಹಂಸ ಪಾರಿವ್ರಾಜ್ಯ ಸ್ಥಿತಿಯನ್ನು ಹೊಂದಿರುತ್ತಾನೆ. ಅಂದ್ರೇನು, ಯಾವುದರಲ್ಲಿಯೂ ಅಂಟ ಯಾವುದು ಅವನಿಗೆ ಅಂಟುವಂತೆ ಅವನು ಇರೋದಿಲ್ಲ, ಎಲ್ಲವೂ ಎಲ್ಲವುಗಳನ್ನು ಮುಕ್ತನಾಗಿರ್ತಾನೆ. ಇದನ್ನು ಬೃಹದಾರಣಕ್ಕೆ ಏತಂ ವೈ ತಮ್ಮ ಆತ್ಮಾನಂ ವಿರುತ್ವ ಇತ್ಯಾದಿ ಶಕ್ತಿ ಏನಂತ ಬೃಹದಾರಣಿಕ ಏತಂ ವೈ ಇದೇ ಅದು ತಮ್ಮ ಆತ್ಮಾನಂ ವಿರುತ್ವ ಆ ಆತ್ಮನೇ ಇದು ಅನ್ನೋದನ್ನು ನೀವು ಚೆನ್ನಾಗಿ ತಿಳಿದುಕೋ. ಸದ್ಬುದ್ಧಿಯ ಮತ್ತೊಂದು ಕೊಟ್ಟು ಈಗ ತದ್ಬುದ್ಧರೇ ತದಾತ್ಮಾನ ಇತ್ಯಾದಿ ಶ್ರುತಿಯಷ್ಟು ತದ್ಬುದ್ಧಯ ನಿನ್ನ ಬುದ್ಧಿಯು ಆ ಭಗವಂತನಲ್ಲೇ ಇರ್ತಕ್ಕದ್ದು. ಅದು ತದಾತ್ಮಾನ ಆ ಭಗವಂತನ ನೀನೇ ಅನ್ನೋದನ್ನು ನೀನು ಭಾವಿಸಲ್ಲ, ಗುರುತಿಸು. ತನ್ನಿಷ್ಠಾ ತತ್ಪರಾಯಣ ಅದೇ ಅದರಲ್ಲೇ ನಿಷ್ಠ ಉಳ್ಳವಂತ ನಾವು ಅದೇ ನಿನ್ನ ಜೀವದ ಶ್ರೇಷ್ಠತೆ ಹೆಚ್ಚಿನದು ಅನ್ನೋದನ್ನು ಗುರುತಿಸಿಕೊ ಇತ್ಯಾದಿ ಶ್ರುತಿಯಷ್ಟ. ಅಲ್ಲಿ ಮುಗಿತು. ಮುಂದೆ ಚಲಾಚಲ ಚಲಂ ಶರೀರಂ ಪ್ರತಿಕ್ಷಣಂ ಅನ್ಯಥಾಭಾವಾತ್ ಅಚಲಂ ಆತ್ಮತತ್ವಂ ಯದಾ ಕದಾಚಿತ್ ಭೋಜನಾದಿ ವ್ಯವಹಾರ ನಿಮಿತ್ತಂ ಆಕಾಶವತ್ ಅಚಲಂ ಸ್ವರೂಪಂ ಆತ್ಮ ಚಲಂ ಚಲಂ ಶಬ್ದ ಶರೀರಕ್ಕೂ ಅರ್ಥ ತೋರಿಸ್ತದೆ. ಚಲಂ ಶರೀರಂ, ಚಲಂ ಅಂದ್ರೆ ಶರೀರ, ಶರೀರವನ್ನ ಚಲಂ ಅಂತ ಕರೀತಾರೆ. ಪ್ರತಿಕ್ಷಣಂ ಅನ್ಯಥ ಯಾಕೆ ಅರ್ಥ ಹೆಸರು ಬಿತ್ತು, ಯಾಕೆಂದ್ರೆ ಪ್ರತಿಕ್ಷಣವೂ ಕೂಡ ಈ ಶರೀರ ಪ್ರತಿಕ್ಷಣ ಈ ಶರೀರ ಬದಲ ಶಲಸಿಗಳು ಎವ್ರಿ ಸೆಕೆಂಡ್ ನ್ಯೂಸ್ ಬದಲ. ಅದಕ್ಕೆ ಶರೀರದ ಇನ್ನೊಂದು ಹೆಸರೇನು ಛಲ. ಅನ್ಯಥಾ ಭಾವ ಪ್ರತಿ ಕ್ಷಣವೂ ಕೂಡ ಬೇರೆ ಬೇರೆ ಭಾವವನ್ನು ಹೊಂದ್ತಾ ಇರ್ತದೆ. ಅಚಲಂ ಅಂದ್ರೆ ಯಾವುದು, ಆತ್ಮತತ್ವ ಅದು ಕೊಟ್ಟುಬಿಟ್ಟೆ. ಅಚಲಂ ಆತ್ಮತತ್ವ ಇದನ್ನು ಹೆಂಗ್ ಉಪಯೋಗ ಆಗ್ತದೆ ಅವರಿಗೆ ಜ್ಞಾನಿಗೆ, ಯಥಾ ಕದಾಚಿತ ಭೋಜನಾದಿ ವ್ಯವಹಾರ ನಿಮಿತ್ತ ಯಾವಾಗಾದ್ರೂ ಭೋಜನ ಬೇಕಾಗಿತ್ತು ಅಂತ ಆಗಿದ್ದಾದ್ರೆ ಆಕಾಶವತ್ ಅಚಲಂ ಸ್ವರೂಪಂ ಆತ್ಮತತ್ವ ಆತ್ಮನಃ ಅಚಲ ಸ್ವರೂಪನಾದಂತಹ ಆತ್ಮನು ಇವನಿಗೆಲ್ಲಿ ಭೋಜನ ಅನ್ನುವಂತಹ ಪ್ರಶ್ನೆ ಇಲ್ಲ. ಆವಾಗ ಅವನೇನ್ ಮಾಡ್ತಾನೆ, ಆತ್ಮನಃ ವಿಚೇತ ಆಶ್ರಯ ಆತ್ಮಸ್ಥಿತಿ ವಿಷ್ಣಕ್ಕೆ ಅದನ್ನು ಬಿಟ್ಬಿಡ್ತಾನೆ. ಆತ್ಮಸ್ಥಿತಿಯಲ್ಲಿ ಇದ್ದನ್ನು ಬಿಟ್ಬಿಡ್ತಾನೆ. ವಿಸ್ಮೃತ್ಯ ಅಹಮಿತಿ ಮನ್ಯತಿ, ಚಲಂ ಶರೀರವನ್ನು ನಾನು ಚಲಂ ಶರೀರವನ್ನ ನಾನು ತಗೊಳ್ತಾನೆ. ತಗೊಂಡ್ಬಿಟ್ಟು ಏನ್ ಮಾಡ್ತಾನೆ, ಆ ಮನ್ಯತೆ ಯದಾ ತದಾ ಚಲಹ ದೇಹ ನಿಕೇತ ಎಸ್ಯ ಸಹಾಯ ಚಲ ನಿಕೇತ ಏವಂ ಚಲ ಅಚಲ ನಿಕೇತ ವಿದ್ವಾನ್. ಆಮೇಲೆ ಭಿಕ್ಷಾ ಬರ್ತಾನೆ, ಆತ್ಮಸ್ಥಿತಿಯನ್ನು ಬಿಟ್ಕೊಡ್ತಾನೆ, ಈ ಶರೀರವನ್ನ ತಾನು ಅಂತ ತಗೊಳ್ತಾನೆ. ಆಗ ಭಿಕ್ಷಾ ಬೆಳೆದು ಭಿಕ್ಷಾ ಮುಗಿದ್ಮೇಲೆ ಈ ಶರೀರ ಬಿಡ್ತಾನೆ, ಪುನಃ ಮತ್ತ ಆತ್ಮಸ್ಥಿತಿ. ಇಲ್ಲಿ ಬಿಡೋದು ತಗೊಳ್ಳೋದು ಔಪಚಾರ, ಬಿಡೋದು ಏನಿಲ್ಲ ತಗೊಳ್ಳೋದು. ಏವಂ ಚಲ ಚಲನಿಕೇತ ವಿದ್ವಾ ನ ಪುನಃ ಭಾಗ್ಯ ವಿಷಯಾಶ್ರಯ ಯಾದೃಚ್ಛಿಕೋ ಭವೇತ್ ಯದೃಚ್ಛಾ ಪ್ರಾಪ್ತ ರೂಪೀಣ ಆಚ್ಛಾದನ ರಾಸ ಮಾತ್ರ ಸ್ಥಿತಿ ಇತ್ಯರ್ಥ. ಪುನಃ ಭಾಷ್ಯ ಆಶ್ರಯ ಮುಕ್ತವನು ಬಾಹ್ಯ ವಿಷಯಗಳನ್ನ ಹೆಂಗು ಹೆಂಗು ಶರೀರಕ್ಕೆ ಬಂದ್ಬಿಟ್ಟಿನಿ, ಇನ್ನು ಹೊರಗಿನ ವಿಷಯಗಳನ್ನ ಆಶ್ರಯಕ್ಕೆ ಆನಂದಿಸೋಣ. ಎತ್ತ ಬೇಕಷ್ಟೇ, ಏನು ಊಟ ಬೇಕಾಗಿತ್ತ, ಓಕೆ ಫೈನ್, ಭಗವತಿ ಭಿಕ್ಷಾಂಗಿ ಅಲ್ಲಿ ಮುಗಿಸು. ಅನ್ನದಾತ ಸುಖಿನವ, ಅನ್ನದಾತ ಸುಖಿನವ ಎದ್ದೇಳದು, ಅದು ಎದ್ದೇಳದಿಂದ ಯಾಕೆ ಖಾಲಿ ಮಾಡೋದಿಲ್ಲ, ಯಾಕೆ ಖಾಲಿ ಮಾಡೇ ಹರ ಹರ ಎದ್ದು. ಏವಂ ಚಲ ಅಚಲಂ ಕೇತ ವಿದ್ವಾನ್, ವಿದ್ವಾನ್ ಹೆಂಗಿರ್ತಾನೆ, ಈ ಪ್ರಕಾರ ಚಲನೂ ಆಗಿರ್ತಾನೆ ಅಚಲನೂ ಆಗಿರ್ತಾನೆ. ಚಲನು ಅಂದಾಗ ಶರೀರ ತಾನಾಗಿರ್ತಾನೆ, ಅಚಲ ಅಂದಾಗ ಆತ್ಮನಾಗಿ ಹೋಗ್ತಾನೆ. ನ ಪುನಃ ಬಾಹ್ಯ ವಿಷಯ ಆಶ್ರಯ ಸಚ ಯಾದೃಚ್ಛಿಕೋ ಭವೇತ್. ಇಂಥವನು ಹೆಂಗಿರ್ತಾನಂದ್ರೆ ಯಾದೃಚ್ಛಿಕೋ ಅಂದ್ರೆ ಭಗವಂತನ ಕರುಣೆಯಲ್ಲಿ ಭಗವಂತನ ಆಶ್ರಯದಲ್ಲಿ ಉಳ್ಬಿಟ್ಟಿದ್ದಾನೆ ಯಾದೃಚ್ಛಿಕೋ ಭವೇತ್. ಏನ್ರಿ ಯಾದೃಚ್ಛಿಕ ಅಂದ್ರೆ ಯದೃಚ್ಛಾ ಪ್ರಾಪ್ತ, ತಾನ್ ತಾನಾಗೆ ಪ್ರಾಪ್ತವಾದಂತಹ ಕೌಪೀನ ಆಚ್ಛಾದನ ಗ್ರಾಸ ಮಾತ್ರ ದೇಹ ಸ್ಥಿತಿ ಇತ್ಯರ್ಥ. ಹೌದು, ಆದ್ರೆ ಬಟ್ಟೆ ತಾನ ಬರ್ಬೇಕು, ಅದಕ್ಕೆ ಸನ್ಯಾಸಿಗಳು ವಸ್ತು ದಾನ ಮಾಡ್ತಾರೆ. ನೀವು ಎಂದ ಸನ್ಯಾಸಿಗಳು ಮಾರ್ಕೆಟ್ ದಿನ ಕೊಂಡ್ಕೊಳಕ್ ಹೋಗೋದು ಎಟ್ಟಾಗ ಸಿಗೋದು, ಅಲ್ಲಿ ಇವ್ರು ಹೋಗೋದು, ಇವ್ರ ಪಾಲಿಗೆ ಬರ್ಬೇಕು ಬಟ್ಟೆ ತಾನ ಬರ್ಬೇಕು. ಇಲ್ಲ ಪ್ರಮಾಣ ಹೋಗಿತ್ತಲ್ಲ, ಪ್ರಮಾಣದಂತೆ ಅವ್ರ ಲೈಫ್ ಸ್ಟೈಲ್ ಇರ್ತದೆ. ಅದು ಯಾದೃಚ್ಛಿಕೋ ಭವೇತ್. ಏನು ಪ್ರಾಪ್ತ ಕೌಪೀನ, ಏನು ತುಂಬ ಬಟ್ಟೆ ಇದೆ ಮೇಲೆ ಅದನ್ನ ಅದು ತಾನಾಗೆ ಪ್ರಾಪ್ತವಾಗಬೇಕು. ಏನಕ್ಕಾಗಿ, ಅವರು ದೇಹ ಮುಚ್ಕೋಬೇಕಾಗಿದೆ, ದೇಹವನ್ನು ಕಾಪಾಡಬೇಕಾಗಿದೆ, ದೇಹವನ್ನ ಉಳಿಸ್ಬೇಕಾಗಿದೆ. ಆಚ್ಛಾದನ ಗ್ರಾಸ ಮಾತ್ರ ದೇಹ ಸ್ಥಿತಿ, ಅದೇ ಗ್ರಾಸ ಅಂದ್ರೆ ಕವಳ ಊಟ ತುತ್ತು, ಅದೇನು ಅದು ತಾನ ಬರಬೇಕು. ಇವತ್ತೇನು ಬ್ರೇಕ್ಫಾಸ್ಟ್ ಪುರಿನ ಪುರಿ ಅಂತ ಕೇಳ್ಕೊಂಡು ಡಿಸೈಡ್ ನಾವು ಸನ್ಯಾಸಿ ಆಗಿರಲಿಲ್ಲ, ಏನು ಬರ್ತದೆ ಅದು ಬರ್ತದೆ ನಾರಾಯಣ ಅಷ್ಟೇ ಆಗತೆ. ಗಚ್ಚಂತಂ ನ ನಿವಾರಿ ಕುಳಿತೋ ಕೊರತೆ ಕೊರತೆ ಇಲ್ಲ, ಕರುಗೋದ ಪ್ರಶ್ನೆ ಇಲ್ಲ, ಬಂತೋ ಏನು ಬರ್ತದೆ ಸಾಧಿತಮ ಸಾಧಿತಮ್ ಸ್ವಕೋಪೀನವಂತಹ ತತ್ವಮಾಧ್ಯಾತ್ಮಿಕಂ ದೃಷ್ಟ್ವಾ ತತ್ವಮಾಧ್ಯಾತ್ಮಿಕಂ ದೃಷ್ಟ್ವಾ ಮತ್ತಂ ದೃಷ್ಟ್ವಾ ತು ಭಾಗ್ಯತಃ ತತ್ವಂ ದೃಷ್ಟ್ವಾ ತು ಭಾಗ್ಯತಃ ತತ್ವೀಭೂತಸ್ತದಾ ರಾಮಃ ತತ್ವೀಭೂತಸ್ತದಾ ರಾಮಃ ತತ್ವಾದಪ್ರಚ್ಯುತೋ ಭವೇತ್ ತತ್ವಾದಪ್ರಚ್ಯುತೋ ಭವೇತ್.